ಹೋಗ್ಬೇಕು, ಅದು ನಮ್ಮ ಗುರಿ. ಅದನ್ನ ಅತಿಸಾಂದ್ರ ಪದ್ಧತಿ ಮೂಲಕ ಸಾಧ್ಯವಾಗಿಸಬಹುದು. ಆ ನಿಟ್ಟಿನಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅತಿಸಾಂದ್ರ ಪದ್ಧತಿಯನ್ನ ಕಂಡುಹಿಡಿದು ಅದನ್ನ ಪ್ರಚುರಪಡಿಸಿದ್ದೇವೆ. ಇವನ್ ಸಾಂದ್ರ ಪದ್ಧತಿ ಅಂದ್ರೆ ನೀವು ಹೇಳಿದ ಅತಿಸಾಂದ್ರ ಪದ್ಧತಿ ಅಂದ್ರೆ 10 x 10 ಅಂದ್ರೆ 3 m 3 m, ಅದೇ ಅದಕ್ಕೆ ಬದಲಾಗಿ 5 m 5 m ಅಲ್ಲೂ ಬೆಳೀತಾರೆ. ಆದ್ರೆ 5 m 5 m ನಾವು ಏನ್ ಹೇಳ್ತಾ ಇದ್ದೇವೆ ಅಂದ್ರೆ 3 m 3 m ಅಂದ್ರೆ ಆಲ್ಮೋಸ್ಟ್ 10 x 10 ಬೆಳೆಯೋದು ಅನುಕೂಲ, ಯಾವುದೇ ಅಂತರ ಬೆಳೆ ಇರುವುದಿಲ್ಲ ಇದರಲ್ಲಿ. ಮತ್ತೆ ಏನಂತ ಹೇಳಿದ್ರೆ ಈ ಅತಿಸಾಂದ್ರ ಪದ್ಧತಿಯಲ್ಲಿ ಬೇಗ ಹಾಕಿದ ಬಂಡವಾಳ ವಾಪಸ್ ಬರ್ತದೆ ಒಂದು. ಎರಡನೇದು ಇದು 8 or 10 years ಆದಮೇಲೆ ಈಗ ನಾವು ಅದನ್ನು ಕತ್ತರಿಸಿ ಪ್ರತಿ ಗಿಡವನ್ನು ಕತ್ತರಿಸಿ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಪ್ರತಿ ವರ್ಷ ಕತ್ತರಿಸಬೇಕು. ಇಲ್ಲಿ ಒಂದು 5 feet ಎತ್ತರಕ್ಕೆ ನಾವು ಲಿಮಿಟ್ ಮಾಡ್ತೇವೆ ಅಂದ್ರೆ ಅದನ್ನು ಕತ್ತರಿಸ್ತೇವೆ. ಮಾಮೂಲಿ ಪದ್ಧತಿಯಲ್ಲಿ ನಾವು 15 feet ಅದನ್ನ ಮೇಲೆ ನಿಯಂತ್ರಣ ಮಾಡ್ತೇವೆ ಅಂದ್ರೆ ಮೇಲಿನ ಮೇಲ್ಛಾವಣಿಯನ್ನ. ಇಲ್ಲ ಆದ್ರೆ ಹಾಗೆ ಮಾಡೋದಿಲ್ಲ. ಇಲ್ಲಿ 5 feet ಕತ್ತರಿಸಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ 7-8 years ಆದ ತಕ್ಷಣ ಅದು ಗಿಡಗಳೆಲ್ಲ ಬಿರುಸಾಗಿ ಮತ್ತೆ ಹತ್ರ ಬರೋ ಚಾನ್ಸಸ್ ಇರೋದ್ರಿಂದ 8 or 10 years ನೀವು ಮೇಂಟೈನ್ ಮಾಡಿ ಆಮೇಲೆ ಮಧ್ಯದ ಒಂದು ಗಿಡ ತೆಗೆದ್ರೆ ನಿಮಗೆ 20 feet 20 feet ಅಂತರ ಆಗ್ತದೆ. ಇದು ಒಂದು. ಆಮೇಲೆ ಎರಡನೇದಾಗಿ ವೆರೈಟಿ ತಳಿ. ತಳಿ ಬಹಳ ಮುಖ್ಯ. ಅತಿಸಾಂದ್ರ ಪದ್ಧತಿಗೆ ಎಲ್ಲಾ ತಳಿಗಳು ಸೂಕ್ತ ಅಲ್ಲ. ಇದು ಬಹಳ ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಈಗ ಮಾಮೂಲಿ ಪದ್ಧತಿಯಲ್ಲಿ ಬೆಳೆಯುವಂತಹ ತಳಿಗಳನ್ನ ಅಂದ್ರೆ ಈ ಭಾಸ್ಕರ ಇರ್ಬೋದು, ಉಳ್ಳಾಲ 3 ಇರ್ಬೋದು, ಉಳ್ಳಾಲ 1 ಇರ್ಬೋದು, ಅಥವಾ H130 ಇರ್ಬೋದು, ವೆಂಗುರ್ಲಾ 7 ಇರ್ಬೋದು, ವೆಂಗುರ್ಲಾ 4 ಇರ್ಬೋದು, ಯಾವುದೇ ತಳಿಗಳನ್ನ ಮಾಮೂಲಿ ಪದ್ಧತಿಯಲ್ಲಿ ಬೆಳೆಯುವಂತಹ ತಳಿಗಳನ್ನ ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆಯೋದಿಲ್ಲ. ಯಾಕೆಂದ್ರೆ ಅಲ್ಲಿ ಏನಾಗ್ತದೆ, ಅವು ಕತ್ತರಿಸಿದ್ರೆ ಬರೀ ಚಿಗುರು ಬರ್ತದೆ. ಈ ರೀತಿ ಜಾಸ್ತಿ ಕತ್ತರಿಸಿದ್ರೆ ಅವಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಒಂದು ಸೌರುವಿಕೆ ಬೇಕಾಗ್ತದೆ, ಬಹಳ ಅಲ್ಪ ಪ್ರಮಾಣದ ಸೌರುವಿಕೆ ಬೇಕಾಗ್ತದೆ. ಆದ್ರೆ ಅಲ್ಲಿ ಜಾಸ್ತಿ ಸೌರಿದ್ರೆ ಅಂದ್ರೆ ಈ ರೀತಿ 5 feet ಸೌರಿ ಮೇಂಟೈನ್ ಮಾಡ್ಲಿಕ್ಕೆ ಹೋದ್ರೆ ಬರೀ ಚಿಗುರು ಬರ್ತದೆ, ಹೂ ಬರೋದಿಲ್ಲ. ಅದಕ್ಕಾಗಿ ನಾವು ಒಂದು ತಳಿ VRI3 ಅಂದ್ರೆ ಸರಿಯಾಗಿ ನಾವು ತಿಳ್ಕೋಬೇಕು ಈ ವೆರೈಟಿ ಬಗ್ಗೆ. VRI3 ವೃದ್ಧಾಚಲಂ 3 ಅನ್ನೋ ವೆರೈಟಿನ ನಾವು ಅತಿಸಾಂದ್ರ ಪದ್ಧತಿಗೆ ಶಿಫಾರಸ್ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ಎಷ್ಟೇ ಲೆವೆಲ್ ಈಗ ರೈತರ ಮಟ್ಟದಲ್ಲಿ ಮಾಡುವಾಗ ನಾವು ಇಂತಿಷ್ಟೇ 5 feet ಕತ್ತರಿಸಿ, 4.5 feet ಕತ್ತರಿಸಿ, 5 feet ಕತ್ತರಿಸಿ, ಅಥವಾ ಇಂಥ ಸೀಸನ್ ನಲ್ಲೇ ಕತ್ತರಿಸಿ. ಸಾಧಾರಣವಾಗಿ ಕತ್ತರಿಸೋದು ಇಳುವರಿ ಬಂದ ಮೇಲೆ ಅಂದ್ರೆ ಮೇ ಅಲ್ಲಿ ಮಾಡಬೇಕು ಅಂತ ಹೇಳ್ತೇವೆ. ಈ ತಳಿಯಲ್ಲಿ ಏನಪ್ಪ ಅಂತಂದ್ರೆ ಅದೆಲ್ಲ ರೈತರ ಹೊಲದಲ್ಲಿ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗೋದಿಲ್ಲ. ಕೆಲವೊಂದ್ಸರಿ ಕತ್ತರಿಸೋದಕ್ಕೆ ಸೀಸನ್ ಅಲ್ಲಿ ಕತ್ತರಿಸೋಕೆ ಸಾಧ್ಯ ಆಗೋದಿಲ್ಲ, ಅಥವಾ ನಿರ್ದಿಷ್ಟ ಹೈಟಿಗೆ ಅಥವಾ ನಿರ್ದಿಷ್ಟ ಲೆವೆಲ್ಗೆ ಪ್ರೂನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಇದ್ದಾಗ ಈ VRI3 ವಿಶೇಷ ಏನು ಅಂತ ಹೇಳಿದ್ರೆ ಇದು ಎಷ್ಟೇ ನೀವು ಕತ್ತರಿಸಿ ಅದು ಪ್ರತಿ ಸಾರಿನೂ ಚಿಗುರು ಬಂದು ಹೂ ಬರ್ತದೆ. ಮತ್ತೆ ಯಾವುದೇ ಸೀಸನ್ ಅಲ್ಲಿ ಕತ್ತರಿಸಿ ನಿಮಗೆ ಆ ಪರ್ಟಿಕ್ಯುಲರ್ ಅದರದ್ದು ಏನು ಇಳುವರಿ ಟೈಮ್ ಏನಿದೆ, ಅಕ್ಟೋಬರ್ ನವೆಂಬರ್ ಅಲ್ಲಿ ಚಿಗುರು ಬರುತ್ತೆ, ಡಿಸೆಂಬರ್ ಜನವರಿಯಲ್ಲಿ ಹೂ ಬರುತ್ತೆ, ಅದು ಕಾಯಿ ಬಿಟ್ಟೇ ಬಿಡುತ್ತೆ. ಒಂದು ನಿಮಗೆ ಲಾಸ್ ಆಗದೆ ಇರೋ ರೀತಿ ಆ VRI3 ನೋಡ್ಕೊಳ್ತದೆ. ಹಂಗಾಗಿ VRI3 ನಾವು ರೆಕಮೆಂಡ್ ಮಾಡ್ತಾ ಇದೀವಿ ನಮ್ಮ ಸಂಶೋಧನಾ ಕೇಂದ್ರದಿಂದ. ಬಹಳಷ್ಟು ಕಡೆಗಳಲ್ಲಿ ಈ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಮಲೆನಾಡಿನ ಸಾಗರ ಸೊರಬ ಏರಿಯಾದಲ್ಲಿರ್ಬೋದು ಬಹಳಷ್ಟು ಕಡೆ ಈ ವೆರೈಟಿಯನ್ನ ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ ಹಾಗೂ ಉತ್ತಮ ಪ್ರಮಾಣದ ಇಳುವರಿಯನ್ನು ಕೂಡ ಪಡಿತಾ ಇದ್ದಾರೆ. ಈಗ ಈ ಅತಿಸಾಂದ್ರ ಪದ್ಧತಿಯಲ್ಲಿ ಗೇರು ಗಿಡವನ್ನು 5 feet ಅಂತರಕ್ಕೆ ಒಂದು 5 feet ಎತ್ತರಕ್ಕೆ ನೀವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರಿ. ಇದನ್ನ ಗಿಡವನ್ನು ಕತ್ತರಿಸುವಂತಹ ಒಂದು ಸರಿಯಾದ ವಿಧಾನ ಮತ್ತು ಆ ನಂತರ ಗಿಡದ ಒಂದು ನಿರ್ವಹಣೆ ಅಂದ್ರೆ ಅದರ ಕಂಬ ಚಿಗುರು ಎಷ್ಟನ್ನು ಉಳಿಸಿಕೊಳ್ಬೇಕು, ಯಾವ್ದನ್ನ ತೆಗಿಬೇಕು, ಈ ಬಗ್ಗೆ ಹೇಳಿ. ಇದು ಬಹಳ ಉತ್ತಮವಾದ ಪ್ರಶ್ನೆ. ಇದರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗಿಡ ನೆಟ್ಟಾದ ಮೇಲೆ 3 feet 3 feet 3 feet ಗುಂಡಿ ಮಾಮೂಲಿ ಪದ್ಧತಿಯಲ್ಲಿ ನೆಡುವ ಹಾಗೆ ನೆಡುವಂತದ್ದು. ಇದರಲ್ಲಿ ಏನ್ ಮಾಡ್ತೀವಿ, ಮಾಮೂಲಿ ಪದ್ಧತಿಯಲ್ಲಿ 3 feet ಗಿಡ ಬರೋ ತನಕ ಯಾವುದೇ ರೆಂಬೆಗಳನ್ನು ಬಿಡೋದಿಲ್ಲ. ಅದರ 3 feet ಬಂದ್ಮೇಲೆ ಅದ್ರ ಕುಡಿ ಚೂಟಿ ಅದನ್ನ ಬೇರೆ ಎಲ್ಲ ಕಡೆ ಬೆಳೆದು ಅದರ ಮೇಲ್ಛಾವಣಿಯನ್ನ ಬಿಚ್ಚಿದ ಕೊಡೆ ರೀತಿಯಲ್ಲಿ ಅದನ್ನು ರೂಪಿಸ್ತಾ ಹೋಗ್ತೀವಿ. ಆದ್ರೆ ಈ ಅತಿಸಾಂದ್ರ ಪದ್ಧತಿಯಲ್ಲಿ ನಾವು 1 feet ಕುಡಿ ಚೂಟು ಬಿಡ್ತೇವೆ. ಅದಕ್ಕೂ ಸರ್ವೇ ಸಾಧಾರಣವಾಗಿ ಕುಡಿ ಚೂಟೋದು ಬೇಡ, ಅದೇ 1 feet ಒಡೆದ್ ಬಿಡ್ತದೆ ಗಿಡ. ಅದರಲ್ಲಿ ಏನ್ ಮಾಡ್ತೀವಿ, 5 feet ಬರೋ ತನಕ ನೀವು ಪ್ರತಿ ವರ್ಷ ಅದನ್ನು ಕೂಡ ಬಿಚ್ಚಿದ ಕೊಡೆ ಆಕಾರದಲ್ಲೇ ರೂಪ ಮಾಡ್ತಾ ಹೋಗ್ಬೇಕಾಗತ್ತೆ. ಲೈಟ್ ಆಗಿ ಪ್ರೂನಿಂಗ್ ಮಾಡಿ ಅಂದ್ರೆ ಸವರ್ತಾ ಹೋಗಿ. ಅದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನೀವು 10 feet 10 feet ಹಾಕಿದಾಗ ರೈತರು ಗಮನದಲ್ಲಿ ಇಡಬೇಕು. ಯಾಕೆಂದ್ರೆ ಅದು ಒಂದು ಕತ್ತರಿಸಿದ್ರೆ ಅದು ಬೆಳೆದು ಮುಂದಿನ ವರ್ಷ ಎಲ್ಲಿ ತನಕ ಬರ್ತದೆ ಅನ್ನೋ ಒಂದು ಇದು ನಮ್ಮ ಮನಸ್ಸಲ್ಲಿ ಇರಬೇಕು.

ಕೊಂಡಿ ಕಳಗನೆ ಕಂದೀವ ನನ್ನ ಮಡ ಕಂದೀವ ನನ್ನ ಮಡಿಯ ಮಗಳೇ ಕಾಮ ಕಸ್ತೂರಿಯ ಮಗ ಬಟ್ಟೆನು ಕೊಡ್ತಾನು ಬಟ್ಲನು ಕೊಡಿ ಬಟ್ನಂದರು ಅಂಬೆ ಕೊಣಿ ಮರಿತಿ ಬಂದ ಪಟ್ಟಿ ತರುವಾದ ಕೇ ಮರುತೆ ತಂದಿದ ಹಣಿ ಮೇನೇರಿದ ಬಿಡುಗು ಬಿಟ್ಟಿದವೇ ಬಿಡುಗು ಬಿಟ್ಟಿದೆ ಬೈಲಲ್ಲೇ ನಿನ್ನ ಮನೆ ಬರುವ ದಿನೊಂದೇ ಜನ ಚಂದಲ್ಲೇ ನೀನ ಬೆಳುವದರಿಗೆ ತರ ಪಟ್ಟಿ ತರಲಿಲ್ಲಂದ್ರಿ ಪಟ ಚ ಮಾತಾಡಬೇಡಿ ಪಟಿ ಅಂತವ ನಿಮ್ಮ ಲೊಳೆ ಪಟಿ ಅಂತವ ನಿಮ್ಮ ಲೊಳೆ ಅದಕ್ಕೆ ಬಾಳಿದ್ರೆ ಪಟಿ ಬಕ್ಕ ನಿಮ್ಮ ಮಗ ತರಲಿಲ್ಲ ಲಂಗಸ ಮಾತಾಡಬೇಡಿ ಉಗನಂತ ನಿಮ್ಮ ಉಗನಂತ ನಿಮ್ಮ ಸುಖ ಬಾಳಿದೆ ಉಗಕ್ಕೆ ನಿಮ್ಮ ಮಗ ಕಟ್ಟುರಿಯಲ್ಲ ಬೆಳೆದು ಬ್ಯಾಗುಡಿಯಲ್ಲ ಕಡಿ ಬಂದೆ ನಿನ್ನ ಮೊಡ ಮಾವನು ಮಗಳ ಕಾಮ ಕತ್ತೂರಿಯ ಮಗ ಕಾಮ ಕತ್ತೂರಿಯ ಮಗದಳ ಕಂದಯ್ಯ ಕಟಿಬೇಡ ನಿಮ್ಮಳ ಕಿರ ಪಟ್ಟಿಯ ಸೇರಿ ಪತ್ತೋಳಿಗನು ಮಾಡಿ ಮುತ್ತಿನ ಕೊಂಡಳವೇ ನೆಡ ಕೊಂಡಳವೇ ನಡೆಗರಸು ಕಂದಯ್ಯ ಜಿಟ್ಟಿ ಕೊಡು ನಿನ್ನ ಬೆರಳಲ್ಲೇ ಕೊಡು ನಿನ್ನ ಬೆರಳಲ್ಲ ತಮ್ಮಯ್ಯ ಕೊಟ್ಟಿರುತ್ತೆ ನಿನ್ನ ಮಡಳೇ ನಿನ್ನ ಮಡದಿ ಮಾವನು ಮಗಳೇ ಹುಡುಕಿ ನಿನ್ನಡನ ಕರ ಪತುಗಳಿಗೆ ಮಾಡಿ ಮುಗಿನ ಕೊಂಡಳವೇ ನೆಡ ಕೊಂಡಳವೇ ನಡೆಗರಸು ಕಂದಯ್ಯ ಕಿಟ್ಟಿ ಕೊಡು ನಿನ್ನ ಬೆರಳಲ್ಲೇ ಕೊಡು ನಿನ್ನ ಬೆರಳಲ್ಲ ಕಂದಯ್ಯ ಕೊಟ್ಟಿ ಬರ್ತೆ ನಿನ್ನ ಮಡೋರಿಗೆ ನಿನ್ನ ಮಡದಿ ಮಾವನು ಮಗಳೇ ಉಡಿಸಿ ನಿನ್ನಡನ ಕರ ರಾಜನೇಲೆ ಚಿನ್ನರು ಜನೇಲೆ ಮಲ್ಲು ಮಡದವರೇ ತೆಲುಗು ಮಡದವರೇ ತನ್ನಿಲ್ಲೇ ನಿನ್ನ ಮನೆ ಉಸಿರು ಮಾಡೋಗಿಗೆ ಬರು ಪಟಸು ಮಾತಾಡಿರಿ ಪಟದಂತೆ ನಿಮ್ಮ ಮಗ ಪಟದಂತೆ ನಿಮ್ಮ ಮಗಳಿಗೆ ನೀನ ಬೇಡುವಳಿ ನೆಟ್ಟೆ ಚಲೋಳಿ ನೆಟ್ಟೆ ಚೆಲುವೆ ಚಿತ್ರ ಬಂದೆ ಹುಟ್ಟಿವ ನಿನ್ನ ನೆಡ ತೊಂದ್ರೆ ಬಂದು ಮುಂದೆ ದಿನ ತಂದವೇ. ಬುದ್ಧಿ ರಾಮಯ್ಯ ಗೌಡ ಮತ್ತು ಸಂಗಡಿಗರಿಂದ ವಧುವರರ ಹಾಡು ಕೇಳಿದಿರಿ. ಇದಾಗಿತ್ತು ಜನಪದ ಸಂಗೀತ. ಮಾತು ಮನರೇಗಾ, ನಿರಂತರ ಉದ್ಯೋಗ, ಮಹಿಳಾ ಸ್ವಾವಲಂಬನೆಗೆ ನರ್ಸರಿ ಅಭಿವೃದ್ಧಿ, ಎಸ್ಆರ್ಎಲ್ಎಂ ರಚಿತ ಟಿಸಿಎಲ್ಎಫ್ ಸಂಘಗಳಿಗೆ ನರ್ಸರಿ ಬೆಳೆಸಲು ಅವಕಾಶ. ನರ್ಸರಿಯಲ್ಲಿ ಬೆಳೆಸಲಾದ ಸಸಿಗಳನ್ನು ಉದ್ಯೋಗ ಖಾತರಿ ಕಾಮಗಾರಿಗಳಿಗಾಗಿ ಬಳಸಬಹುದು. ವೈಯಕ್ತಿಕ ಫಲಾನು